ವಿಶೇಷ ಪಡೆ ರಚನೆಗೆ ಬಸವರಾಜ ಹೊರಟ್ಟಿ ಒತ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ. ಚಿಕನ್ ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಲವತ್ತೈದು ವರ್ಷ ಮೇಲ್ಪಟ್ಟ ಬಿ ಇಲ್ಲವೇ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ರೇಷನ್ ಕಾರ್ಡ್, ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಕರ್ನಾಟಕ ಸರ್ಕಾರ. ಮತದಾತ ಜಂಕ್ಷನ್, ನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಮತದಾನದ ಮಹತ್ವ, ಚುನಾವಣೆ ಪ್ರಕ್ರಿಯೆ, ಮತದಾರರ ಹಕ್ಕಿನ ಜಾಗೃತಿ ಮೂಡಿಸುವ ಸರಣಿ ಮತದಾತ ಜಂಕ್ಷನ್. ನೀವು ಮತದಾತ ಜಂಕ್ಷನ್ ಸರಣಿಯಲ್ಲಿ ಭಾಗವಹಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರ. ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ 7 ಗಂಟೆಗೆ ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. 7:45 ಭರತನ ಭಾತೃ ಪ್ರೇಮ, ನಂತರ ಮಕ್ಕಳ ಗೀತೆಗಳು ಪ್ರಸಾರವಾಗಲಿವೆ. 8 ಭಾವಗೀತೆಗಳು ಮೂಡಿಬರಲಿವೆ. 9:30 ರವಿವಾಸರಿಯ ಅಖಿಲ ಭಾರತೀಯ ನಿಲಯದ ನಾಳಿನ ಪ್ರಸಾರದಲ್ಲಿ 6:10 ಡಾಕ್ಟರ್ ಅನ್ನದಾನಿಶ್ BA ಅವರಿಂದ ಚಿಂತನವನ್ನು ಕೇಳುವಿರಿ. 6:15 ಶುಭೋದಯ ಕರ್ನಾಟಕ. 6:40 ರೈತರಿಗೆ ಸಲಹೆ. 6:50 ದೇಶಭಕ್ತಿ ಗೀತೆ ಪ್ರಸಾರ. ಇನ್ನು ಭಾವಗೀತೆಯನ್ನು ಕೇಳುವಿರಿ 7:25. 7:00 ಕ್ರಮ ನಿತ್ಯ ವಿಜ್ಞಾನ, 7:50 ಮತ್ತು 9:05 ಗಾನಯಾನ, 9:30 ಕನ್ನಡದಲ್ಲಿ ಮಾತುಕತೆಯಲ್ಲಿ ಬರದಂತೆ ಬದುಕಿದ ಲಿಯೋ ಟಾಲ್ಸ್ಟಾಯ್ ಈ ವಿಷಯ ಕುರಿತು. ಇನ್ನು 11:02 ಮತ್ತು 11:32 ಸಂದರ್ಶಕರು ಮಂಜುಳಾ ಪುರಾಣಿಕ್. 12:30 ಆಗಿರಿ ಡಾಕ್ಟರ್ BS ಕೇಶವ ಅವರೊಂದಿಗೆ. ನಂತರ ಡಾಕ್ಟರ್ ಚರಣಾಥ್. 1:00 ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಮಾಹಿತಿ ಪ್ರಸಾರವಾಗಲಿದೆ. 1:20 ಮತ್ತು 2:03 5:00 FM ರೇನ್ಬೋ ಕೇಂದ್ರದ ಪ್ರಸಾರ. 5:30 ಕರೆಗೊಂದು ಗೀತೆ. 6:10 ಕೋಮಿ ಏಕ್ತ ಸಪ್ತಾಹ ಜಿಲ್ಲಾ ವಾರ್ತಾಪತ್ರ. 6:51 ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಕೃಷಿಯೊಂದಿಗೆ ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿರುವ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. 7:45 ಚಿತ್ರ ಕಾರ್ಯಕ್ರಮ. 8:30 ಜಾನಪದ ಸಂಗೀತದಲ್ಲಿ ಜನಪದ ಗೀತೆಗಳನ್ನು ಕೇಳುವಿರಿ. 9:15 ಕನ್ನಡದಲ್ಲಿ ಮಾತುಕತೆಯಲ್ಲಿ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬರಲಿದೆ. ಇನ್ನು 9:30 ಬೆಂಗಳೂರು ಕೇಂದ್ರದಿಂದ ಕನ್ನಡ ಚಿತ್ರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. 10:30 ಸ್ವರ ಸರಣಿಯಲ್ಲಿ ರಂಗಭೂಮಿಯ ಉತ್ತುಂಗ ಶೃಂಗ BV ಕಾರಂತ್ ರಂಗ ಸಿಂಧು ಭಾಗ 2 ಪ್ರಸಾರವಾಗಲಿದೆ. ರಚನೆ, ಪರಿಕಲ್ಪನೆ ಮತ್ತು ನಿರ್ಮಾಣ ಇವು ನಮ್ಮ ನಿಲಯದಿಂದ ನಾಳೆ ಸಂಜೆ ಮೂಡಿಬರುವಂತಹ ಕಾರ್ಯಕ್ರಮಗಳು. ಸಮಯ 7:00 ಆಗ್ತಾ ಇದೆ. ಇನ್ನು ಮುಂದೆ ಏರ್ ನೆಕ್ಸ್ಟ್ ಕಾರ್ಯಕ್ರಮ ಮೂಡಿಬರಲಿದೆ. Thank you. ಸಮಯ 7 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ನನ್ನ ಹೆಸರು ರೇಣುಕಾ, ತೃತೀಯ ಬಿಕಾಂ ವಿದ್ಯಾರ್ಥಿನಿ. ಶಿವಮೊಗ್ಗದ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಮಲಿದ್ದಾರೆ. ನಿಜ, ಕನಸು ಯಾರಿಗಿರೋದಿಲ್ಲ, ಪ್ರತಿ ನಾಳೆಗಳು ಕನಸುಗಳೇ. ಪ್ರತಿಯೊಬ್ಬ ಪ್ರಜೆಗೂ ತನ್ನ ದೇಶದ ಬಗ್ಗೆ ಕನಸಿರೋದು ಸಹಜ. ಅಂತಹ ಅಗಾಧವಾದ ಕನಸುಗಳನ್ನ ಒತ್ಕೊಂಡಿರುವ ನನ್ನ ಫ್ರೆಂಡ್ಸ್ ಏನ್ ಹೇಳ್ತಾರೆ ಕೇಳೋಣ. ನಾನು ಶಿಕ್ಷಣದ ಬಗ್ಗೆ ಭವಿಷ್ಯ ಭಾರತದಲ್ಲಿ ಹೇಗಿರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭಾರತದಲ್ಲಿ ಆಗಿತ್ತು, ಗುರುಕುಲ ಶಿಕ್ಷಣದಲ್ಲಿ ಶಾಸ್ತ್ರಗಳ ಜೊತೆಗೆ ಜೀವಕ್ರಮದ ಬಗ್ಗೆ ಶಿಕ್ಷಣ ನೀಡಲಾಗುತ್ತಿತ್ತು. ಇದೊಂದು ಅನೌಪಚಾರಿಕ ಶಿಕ್ಷಣ ಪದ್ಧತಿಯಾಗಿತ್ತು. ಇಲ್ಲಿ ಯಾವುದೇ ಸೀಮಿತ ಅಂದರೆ ಅಕಾಡೆಮಿಕ್ ಶಿಕ್ಷಣ ಇರುತ್ತಿರಲಿಲ್ಲ. ನಂತರ ನೂತನ ಶಿಕ್ಷಣ ಪದ್ಧತಿಯನ್ನು 2020 ಜಾರಿಗೆ ತರಲಾಗಿದೆ. ದೇಶದ ಶಿಕ್ಷಣವು ಕಾಲಕಾಲಕ್ಕೆ ಬದಲಾವಣೆ ಕಂಡಿದೆ. ವ್ಯಕ್ತಿಗೆ ಶಿಕ್ಷಣದ ಬಗ್ಗೆ ಇರಬೇಕಾದ ಮೂಲ ಹಕ್ಕುಗಳಲ್ಲಿ ಒಂದಾಗಿದೆ. ಆತನ ಜೀವನಕ್ಕೆ ಗುರುಕುಲ ಶಿಕ್ಷಣ ಪದ್ಧತಿಯು ಬಾಯಿಪಾಠದ ಶಿಕ್ಷಣಕ್ಕಿಂತ ವ್ಯಕ್ತಿತ್ವ ಮೌಲ್ಯ ಶಿಕ್ಷಣಕ್ಕೆ ಒತ್ತು ನೀಡುವುದನ್ನು ಕಲಿಯುತ್ತಿದ್ದ. ಸ್ವಾವಲಂಬಿಯಾಗಿ ಜೀವನ ನಡೆಸುತ್ತಿದ್ದ. ಹಾಗಂತ ಈಗಿನ ಆಧುನಿಕ ಶಿಕ್ಷಣ ಪದ್ಧತಿ ಹಾಗಂತ ಶಿಕ್ಷಣಕ್ಕೆ ತಕ್ಕಂತೆ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಬೇಕು. ಏಕೆಂದರೆ ಪದವಿಗಳಿಗೆ ತಕ್ಕಂತೆ ಶಿಕ್ಷಣಕ್ಕೆ ತಕ್ಕಂತೆ ಪ್ರಾಯೋಗಿಕ ಶಿಕ್ಷಣವನ್ನು ಹೆಚ್ಚಾಗಿ ಮಾಡಬೇಕು. ಇದಕ್ಕೆ ಕೇವಲ ಶಿಕ್ಷಣ ಪದ್ಧತಿ ಮಾತ್ರ ಹೊಣೆಯಾಗಬಾರದು, ಬದಲಾಗಿ ಇಡೀ ವ್ಯವಸ್ಥೆ ಹೊಣೆಯಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಈಗಿನ ಜಾರಿಗೊಳಿಸಿರುವ ನೂತನ ಶಿಕ್ಷಣ ಪದ್ಧತಿಯು ಕೌಶಲಾಭಿವೃದ್ಧಿಗೆ ಪೂರಕವಾದ ಶಿಕ್ಷಣ ಮಾಧ್ಯಮ ಬೇಕಿದೆ. ಕೇವಲ ಉದ್ಯೋಗ ಸೃಷ್ಟಿಗೆ ಮಾತ್ರ ಶಿಕ್ಷಣ ಸೀಮಿತವಾಗದೆ ಮತ್ತು ಶಿಕ್ಷಕರಲ್ಲಿ ನಡುವೆ ಸ್ನೇಹದ ಸಂಬಂಧವಿರಬೇಕು. ಎಲ್ಲಾ ವಿಷಯಗಳಲ್ಲೂ ವಿದ್ಯಾರ್ಥಿಗಳು ಪಾಲ್ಗೊಳ್ಳಬೇಕು. 2020 ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಸಿಗುತ್ತಿದೆ. ತಂತ್ರಜ್ಞಾನವು ಅಭಿವೃದ್ಧಿಯಾಗಿದ್ದು ಭಾಗವಾಗಿದೆ. ಹೀಗಾಗಿ ನಾವು ಕೂಡ ಶಿಕ್ಷಣ ಪದ್ಧತಿಗೆ ಒಗ್ಗಿಕೊಳ್ಳಬೇಕಾಗಿದೆ. ಭಾರತ ದೇಶವು ಶಿಕ್ಷಣ ವ್ಯವಸ್ಥೆಯಲ್ಲಿ ಆದರ್ಶ ಪಡೆಯುವ ದೇಶವಾಗಬೇಕು. ಇದು ನನ್ನ ಶಿಕ್ಷಣದ ಕುರಿತು ಇರುವ ಒಂದು ಸಣ್ಣ ಕನಸಾಗಿದೆ. ಇಷ್ಟು ಹೇಳಲು ಅವಕಾಶ ಕೊಟ್ಟ. ತಮ್ಮ ಕನಸಿನ ಭಾರತದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಭವಿಷ್ಯದ ಭಾರತದಲ್ಲಿ ನನ್ನ ಕನಸನ್ನು ಹೇಳಲು ಇಷ್ಟಪಡುತ್ತೇನೆ. ಡಿಜಿಟಲ್ ಇಂಡಿಯಾ ಎಂಬುದು ಒಂದು ಯೋಜನೆ. ಡಿಜಿಟಲ್ ಇಂಡಿಯಾದ ಕೆಲಸ ಏನೆಂದರೆ ಗ್ರಾಮೀಣ ಪ್ರದೇಶಗಳಿಗೆ ಹೆಚ್ಚಿನ ವೇಗದ ಇಂಟರ್ನೆಟ್ ಫೆಸಿಲಿಟೀಸ್ಗಳನ್ನು ಕೊಡುವುದು. ಇದಕ್ಕಾಗಿಯೇ ಮತ್ತಿತರ ಉಪಕ್ರಮ ಅನೇಕ ಸರ್ಕಾರಿ ಯೋಜನೆಗಳನ್ನು ಪರಿಚಯಿಸಿದೆ. ಪ್ರಧಾನಿ ಮೋದಿಯವರು ಜುಲೈ 1, 2015 ಮೋದಿಯವರ ಕನಸಿನ ಕೂಸು ಆಗಿದೆ. ಇದು ಭಾರತೀಯರ ನಾಗರಿಕರ ಡಿಜಿಟಲ್ ಸಬಲೀಕರಣ ಮಾಡುವುದು ಹಾಗೂ ಸಮಯ ಮತ್ತು ಮಾನವ ಶ್ರಮವನ್ನು ಉಳಿಸುವಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದೆ. ಹಳ್ಳಿಗಳನ್ನು ಹೊಂದಿರುವಂತಹ ಹಿಂದುಳಿದ ಪ್ರದೇಶಗಳನ್ನು ಡಿಜಿಟಲೀಕರಣಗೊಳಿಸುವುದರಿಂದಾಗಿ ಆ ಹಳ್ಳಿಗಳ ಅಭಿವೃದ್ಧಿ ಸಾಧ್ಯವಾಗಿದೆ. ಹಾಗಂತ ಎಲ್ಲರೂ ಬರೀ ತಂತ್ರಜ್ಞಾನವನ್ನೇ ಅವಲಂಬಿಸಬೇಕು ಎನ್ನುವುದು ನನ್ನ ಆಶಯವಲ್ಲ. ನನ್ನ ಪ್ರಕಾರ ತಂತ್ರಜ್ಞಾನದಿಂದ ಮನುಷ್ಯನಿಗೆ ಸಹಾಯವಾಗಬೇಕೇ ಹೊರತು ಅದರಿಂದ ಮನುಷ್ಯ ಸೋಮಾರಿಯಾಗಬಾರದು. ಮೈ ಗವರ್ನಮೆಂಟ್ನಂತಹ ವೆಬ್ ಆಧಾರಿತ ವ್ಯವಸ್ಥೆಗಳು ಎಲ್ಲರಿಗೂ ಸಿಗಬೇಕೆಂಬುದೇ ನನ್ನ ಆಸೆ. ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಹೆಚ್ಚಿನ ವೇಗದ ಇಂಟರ್ನೆಟ್ ನೆಟ್ವರ್ಕ್ ಒದಗಿಸಬೇಕು. ಎಲ್ಲ ಪ್ರದೇಶಗಳಲ್ಲಿ ಸಾಮಾನ್ಯತೆ ಎಲ್ಲರಿಗೂ ಸಿಗುವ ಹಾಗೆ ಮಾಡಬೇಕೆಂಬುದೇ ನನ್ನ ಕನಸು. ಇವೆಲ್ಲವೂ ನನಸಾಗಬೇಕೆಂಬುದೇ ನನ್ನ ಭವಿಷ್ಯದ ಹೃದಯದ ಧನ್ಯವಾದಗಳು. ಖಂಡಿತ ಚೈತನ್ಯ, ನೀವು ಹೇಳಿದ್ದು ಸತ್ಯ. ಡಿಜಿಟಲ್ ಇಂಡಿಯಾ ಭಾರತದ ಅಭಿವೃದ್ಧಿಗೆ ಪೂರಕವಾಗಿದೆ. ನಿಮಗೆ ಧನ್ಯವಾದಗಳು. ಈಗ ನನ್ನ ಗೆಳತಿ ಶುಭಶ್ರೀ ಇವರ ಕನಸಿನ ಭಾರತ ಏನೆಂದು ಕೇಳೋಣ. ಎಲ್ಲ ಬಲವರ್ತನೆ ಹೇಗೆ ಮಾಡಬಹುದೆಂದು ಮಾತನಾಡುತ್ತಿದ್ದೀನಿ. ಇಲ್ಲಿ ಸಂಬಂಧ ಅಂದ ತಕ್ಷಣ ನಾನು 2 ವಿಭಾಗವಾಗಿ ಹುಡುಕುವಂತಹ ಹಲವಾರು ವ್ಯಕ್ತಿಗಳ ನಡುವೆ ಇರುವಂತಹ ಸಂಬಂಧ. ಇಲ್ಲಿ ಯಾವ ರೀತಿ ಅಂತ ಅಂದ್ರೆ, ಒಂದು ತೋಟದಲ್ಲಿ ಹಲವಾರು ಹೂಗಳು ಇರ್ತವೆ ಅಲ್ವಾ, ಅವು ಎಲ್ಲ ಒಟ್ಟಾಗಿ ಬದುಕ್ತವೆ. ಅದೇ ರೀತಿ ಒಂದು ಕಾಡಿನಲ್ಲಿ ಹಲವಾರು ಮರಗಳು ಇರುತ್ತವೆ ಅಲ್ವಾ, ಅವು ಒಟ್ಟಾಗಿ ಬದುಕ್ತವೆ. ಅದೇ ರೀತಿ ನಾವು ಒಂದು ಸಮಾಜದಲ್ಲಿ ಮಾನವ ಸಮಾಜ ಅಂತ ಅಂದ್ರೆ ಇಲ್ಲಿ ಬದುಕುವುದನ್ನು ಕಲಿಯಬೇಕು ಎನ್ನುವುದು ನನ್ನದು ಒಂದು ದೊಡ್ಡ ಆಶಯವಾಗಿದೆ. ಯಾಕಂತ ಹೇಳಿದ್ರೆ, ಇವತ್ತಿನ ಕಾಲದಲ್ಲಿ ಸಮಾಧಿಯ ಮೇಲೆ ಮನೆಯನ್ನು ಕಟ್ಟಿಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ. ಇದೊಂದು ರೀತಿಯಲ್ಲಿ ಹೇಗಂತ ಅಂದ್ರೆ, ಪ್ರಾಣಿಗುಂಬ ಅಂತ ಇದ್ದಿದ್ದಿವತ್ತು ಏನಾಗಿದೆ ಅಂತಂದ್ರೆ, ವಿಭಕ್ತ ಕುಟುಂಬ ಆಗುವ ಕಡೆಗೆ ಸಾಗ್ತಾ ಇದೆ. ಓದು ನಮ್ಮ ವ್ಯಕ್ತಿತ್ವವನ್ನು, ನಮ್ಮಲ್ಲಿ ಇರುವಂತಹ ಬುದ್ಧಿಯನ್ನು ಹೆಚ್ಚಿಸಬೇಕೇ ಹೊರತು ಸ್ವಾರ್ಥದ ಕಡೆಗೆ ಯೋಚನೆ ತರಬಾರದು. ಕಾಲದಲ್ಲಿ ತಾತ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ ಅಥವಾ ಹಲವಾರು ತರದ ಜನರು ಒಬ್ಬಂಟಿಯಾಗಿ ಜೀವನ ಸಾಗಿಸ್ತಾರೆ ಹೊರತು ಕುಟುಂಬದ ಜೊತೆಗೆ ಯಾವತ್ತೂ ಅವರು ಜೀವನ ಸಾಗಿಸೋಕೆ ಇಷ್ಟಪಡಲ್ಲ. ಇನ್ನು ರಾಷ್ಟ್ರೀಯ ಸಹಾಯ ಮತ್ತು ಸೌಹಾರ್ದದಿಂದ ಬದುಕುವುದನ್ನು ಕಲಿಸುತ್ತಿದೆ. ಹಾಗೆ ಕುಟುಂಬದಲ್ಲಿ ನಮ್ಮ ಸಂಬಂಧದ ಹೇಗೆ ಇರಬೇಕಂದರೆ ಭಾರತ ನನಸಾಗ್ಲಿ ಎಂದು ಹೇಳ್ತಾ ಮುಂದೆ ನನ್ನ ಗೆಳತಿ ಸಿಂಚನರವರ ಕನಸಿನ ಭಾರತ ಏನು ಅಂತ ಕೇಳೋಣ. ನಮಸ್ತೆ. ನೃತ್ಯ ಕಲಾವಿದರಿಗೆ ಹೆಚ್ಚು ಇಂಪಾರ್ಟೆನ್ಸ್ನ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಡ್ಯಾನ್ಸ್ ಅಂತ ಬಂದ ಕೂಡಲೇ ನನಗೆ ನೆನಪು ಭರತನಾಟ್ಯ ನೃತ್ಯ ಕಲಾವಿದನೇ. ನನ್ನ ಕನಸು ಏನಪ್ಪ ಅಂತ ಅಂದರೆ, ಈಗ ಎಲ್ಲರೂ ಹೇಗೆ ಸೈನ್ಸ್ ಕಾಮರ್ಸ್ ಆಯ್ಕೆ ಮಾಡ್ಕೊಬೇಕು ಅನ್ನೋದು ನನ್ನ ಅನಿಸಿಕೆ. ಅದರಲ್ಲಿ ಕೂಡ ಜೀವನ ಕಟ್ಕೊಳ್ಬೇಕು ಅನ್ನೋದು ನನ್ನ ಉದ್ದೇಶ. ಭಾರತದಲ್ಲಿ ಅನೇಕ ರೀತಿಯ ನೃತ್ಯ ಇದೆ. ಅದು ಭರತನಾಟ್ಯಂ, ಕೂಚಿಪುಡಿ, ಮೋಹಿನಿಯಾಟ್ಟಂ, ಒಡಿಸ್ಸಿ, ಕಥಕ್, ಗರ್ಣದ ಬಟ್ಟೆ ತೊಟ್ಟು ಶೃಂಗಾರ ಮಾಡಿಕೊಂಡು ನಗುನುಗುತ್ತಾ ಕುಣಿಯುತ್ತಿರೋ ಥರ ಜೀವನ ಅಷ್ಟು ಸುಲಭವಾಗಿರೋದಕ್ಕೆ ಬಂದಿಲ್ಲ. ಅದು ಒಂದು ಓದಿನ ಜೊತೆ ಒಂದು ಕೋ ಕರಿಕ್ಯುಲರ್ ಆಕ್ಟಿವಿಟಿ ಅಂತಾನೆ ಭಾವಿಸಿದ್ದಾರೆ. ಓದಿನಿಂದ ಅನ್ನೋದು ಕೆಲವರ ಜೀವನ ಆಗಿರುತ್ತೆ. ನಮ್ಮ ವ್ಯವಸ್ಥೆಯಲ್ಲಿ ವಿದೇಶದಲ್ಲಿ ಭಾರತೀಯ ಶಾಸ್ತ್ರೀಯ ನೃತ್ಯವನ್ನ ಕಲಿಯೋ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ಭಾರತದ ನೃತ್ಯ ಸಂಸ್ಕೃತಿ ಸುಮಾರು 2000 ವರ್ಷ ಹಿಂದೆ ಕೆಲವೊಂದು ಹಳ್ಳಿಗಳಿಗೆ ಖಾಸಗಿ ಸಂಸ್ಥೆಗಳು ಶಿಬಿರಗಳು ಮಾಡ್ತಾರೆ, ನೃತ್ಯ ಶಿಬಿರಗಳನ್ನ. ಸಣ್ಣ ಒಂದು ಇಂಪ್ಲಿಮೆಂಟೇಷನ್ ಮಾಡಬೇಕು, ಒಂದು ನೃತ್ಯ ತರಬೇತಿ ಶುರು ಮಾಡುವಂಥದ್ದು ಅಥವಾ ಶಿಬಿರಗಳನ್ನು ಮಾಡಿಬಿಟ್ಟು ಕಲೆಗೆ ಬೆಲೆ ಕೊಟ್ಟಾಗ ಅದರ ಸ್ಥಾನಮಾನ ಹೆಚ್ಚಾಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ನೃತ್ಯ ಮೂಲಕ ಬೆಂಬಲ ಸಿಗಲೇಬೇಕು. ವಿದೇಶಿಯ ನೃತ್ಯ ಕಲೆಯನ್ನು ಕೂಡ ನಾವು ಒಪ್ಕೊಬೇಕು. ಇದರಿಂದ ನಮ್ಮ ಆಲ್ರೌಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಕೊನೆಯದಾಗಿ ನನ್ನ ಪ್ರಿನ್ಸಿಪಲ್ನ ನಾನು ಹೇಳ್ಕೊಳ್ಳೋದಕ್ಕೆ ಮೋಟೋ ಏನಪ್ಪ ಅಂತ ಅಂದರೆ ಲಿವ್ ಡ್ಯಾನ್ಸ್ ಆ್ಯಂಡ್ ಲವ್. ಅವಕಾಶಕ್ಕಾಗಿ ಧನ್ಯವಾದಗಳು. ಭಾರತದ ಕಗಳು ನನಸಾಗ್ಲಿ ಸಿಂಚನ. ಕನಸಿನ ಭಾರತದ ಬಗ್ಗೆ ದೀಪಿಕಾ ಅವರು ಏನು ಹೇಳ್ತಾರೆ ಕೇಳೋಣ, ಬನ್ನಿ. ಎಲ್ರಿಗೂ ನಮಸ್ಕಾರ, ನಾನು ದೀಪಿಕಾ. ನನ್ನ ಕನಸಿನ ಭಾರತ, ನನ್ನ ಪ್ರಕಾರ ಸ್ವದೇಶಿ ವಸ್ತುಗಳ ಬಳಕೆಯು ಅರ್ಥ ಏನಂದ್ರೆ ಮನುಷ್ಯ ಜನ್ಮದ ಸಾರ್ಥಕತೆ ಇರೋದು ಸ್ವಂತದ ಮುಕ್ತಿಗಾಗಿಯೂ ಮತ್ತು ಜಗತ್ತಿಗಲಕ್ಕೂ ಹರಡಬೇಕು ಅನ್ನೋದೇ ನನ್ನ ಆಶಯ. ಇವತ್ತಿನ ದೈನಂದಿನ ಚಟುವಟಿಕೆಗಳನ್ನ ನೋಡಿದ್ರೆ ವಿದೇಶಿ ಮೇಲಿನ ಮೋಹ ಹೆಚ್ಚಾಗ್ತಿದ್ದು ಇವತ್ತಿನ ದೇಶದ ಆರ್ಥಿಕತೆ ಸಡಿಲಗೊಳ್ಳಲಿಕ್ಕೆ ಇದೊಂದು ದೊಡ್ಡ ಕಾರಣ ಅಂತ ಹೇಳ್ಬೋದು. ಏನಾಗ್ತಿದೆ ಅಂದ್ರೆ ನಮ್ಮ ದೇಶೀಯ ವಸ್ತುಗಳು ಆ ದೇಶದ ಬ್ರ್ಯಾಂಡ್ ವಸ್ತುಗಳ ಮುಂದೆ ಹೋರಾಡುವುದು ನಮ್ಮೆದುರ ಮೊಬೈಲ್ ಬಹುತೇಕ ಉಪಕರಣಗಳು ಎಲ್ಲಾ ವಲಯಗಳಲ್ಲೂ ದೇಶದ ಬ್ರ್ಯಾಂಡ್ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ರೇಷ್ಮೆ ಸೇರಿದಂತೆ ಬಹುತೇಕ ಕರಕುಶಲ ವಸ್ತುಗಳು ತಯಾರಿಕಾ ಘಟಕಗಳು ಮುಚ್ಚುತ್ತಾ ಇದಾವೆ. ಇದನ್ನೇ ಇದೇ ಪರಿಸ್ಥಿತಿ ಏನಾದರೂ ಮುಂದುವರೆದ್ರೆ ದೇಶದಲ್ಲಿ ಎಲ್ಲಾ ಗುಡಿ ಕೈಗಾರಿಕೆಗಳು ನಶಿಸಿ ಅವರ ಕಲೆ ಗೋಕಲೆ ರಾನಡೆ ತಿಲಕ್ ಗಾಂಧೀಜಿ ಮುಂತಾದವರ ಕಾರ್ಯದ ಫಲವಾಗಿ ಸ್ವದೇಶಿ ಆಂದೋಲನ ಅನ್ನೋದು ಹೊರಹೊಮ್ಮಿತು. ಅದೀಗ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಆಗಿ ನಮ್ಮ ಮುಂದೆ ಪ್ರಗತಿಯಲ್ಲಿ ಸಾಗ್ತಾ ಇದೆ. ಕೈಗಾರಿಕೆಗಳಿಗೆ ಇನ್ನಷ್ಟು ಆರ್ಥಿಕ ನೆರವು ದೊರೆಯುವಂತಾಗಬೇಕು. ಇದಲ್ಲದೆ ಯುವ ಜನರಿಗೂ ಕೂಡ ಇದರಿಂದ ನೃತ್ಯಗಳ ಮೂಲಕ ಇನ್ನಷ್ಟು ಸ್ವದೇಶಿ ವಸ್ತುಗಳ ಬಗ್ಗೆ ಅರಿವು ಮತ್ತು ಜಾಗೃತಿಯನ್ನ ಮೂಡಿಸಬೇಕಾಗಿರುವಂಥದ್ದು. ನಾಟಕನ ಅವಲಂಬಿಸ್ತಾರೋ ಅಷ್ಟೇ ಸರಳವಾದ ಸ್ವದೇಶಿ ಮೂವ್ಮೆಂಟ್ ಅನ್ನೋದು ನಮ್ಮ ದೇಶದಲ್ಲಿ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ದೊಡ್ಡ ಕೊಡುಗೆಯನ್ನ ಕೊಟ್ಟ ಹಾಗಾಗತ್ತೆ. ಇದೇ ರೀತಿ ಸಾಕಷ್ಟು ಉದಾಹರಣೆಗಳನ್ನು ನೀವು ನಿಮ್ಮ ಬದುಕಿನಲ್ಲಿ ಕಂಡಿರ್ತೀರಾ ಕೂಡ. ನಾನು ಕೂಡ ಏನು ಹೇಳತ್ತಂದ್ರೆ ನಮ್ಮ ಚಿಂತನೆಗಳು ಉದಾರವಾಗಿರಲಿ, ಅಂದರೆ ಜಗತ್ತಿನ ಕ್ಷೇಮ ಸಮಾಚಾರಗಳ ಕುರಿತು ಅಥವಾ ಒಳಿತಿನ ಕುರಿತು ನಾವು ಚರ್ಚಿಸೋಣ, ಚಿಂತನ ಮಂಥನವನ್ನೇ ನಾವು ನಡೆಸೋಣ. ಆದರೆ ನಮ್ಮ ದೇಶ ಎಂಬಿತ್ತಾದಿ ನೆಲೆಯಲ್ಲೇ ಇರಲಿ ಅಂತ ಹೇಳಿ ನಾನು ಕೋರ್ಕೊಳ್ತೇನೆ. ಜಗದಗಲ ಅರಿವು ಬೆಳೆಸಿಕೊಂಡು ಇನ್ನಾದರೂ ವಿದೇಶಿ ವ್ಯಾಮೋಹದಿಂದ ಹಿಂದೆ ಸರಿಯೋಣ. ಅವಕಾಶಕ್ಕಾಗಿ ಧನ್ಯವಾದಗಳು. ವಿಷಯ ಕೂಡ ಈಗ ನಾಗಲಕ್ಷ್ಮಿ ಅವರು ಕನಸಿನ ಭಾರತದ ಕುರಿತು ಏನ್ ಹೇಳ್ತಾರೆ ಕೇಳೋಣ, ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ದೇಶ ಪ್ರಜಾಸತ್ತಾತ್ಮಕ ಹಾಗೂ ಜಾತ್ಯತೀತ ರಾಷ್ಟ್ರವಾಗಿ ಯಶಸ್ವಿಯಾಗುವುದು ಪ್ರತಿಯೊಬ್ಬರ ಕನಸು. ಇದರಂತೆ ಯಾವುದೇ ಜಾತಿ ಲಿಂಗ ತಾರತಮ್ಯವಿಲ್ಲದೆ ಸಮಾನತೆಯಿಂದ ಇರುವುದು ಒಂದು ದೇಶದ ಪ್ರಗತಿಗೆ ಸಾಕ್ಷಿಯಾಗುತ್ತದೆ ಎಂದು ತಿಳಿದಿದ್ದೇನೆ. ಮಾನಸಿಕ ಕಿರುಕುಳ ಮೌಖಿಕ ನಿಂದನೆ ಇತರ ಲಿಂಗಗಳಿಗೆ ನೀಡುವ ಸಮಾನವಾದ ಹಕ್ಕುಗಳನ್ನು ಇವರಿಗೆ ನೀಡದಿರುವಿಕೆ ಸೇರಿದಂತೆ ಬೇಕಳು ಹಾಗೂ ಸಮಾನ ಹಕ್ಕುಗಳನ್ನು ನೀಡಲಾಗುತ್ತದೆ. ಕಾನೂನಾತ್ಮಕವಾಗಿ ಪ್ರತಿ ಲಿಂಗವನ್ನು ಗೌರವಯುತವಾಗಿ ಪರಿಗಣಿಸಲಾಗಿದ್ದರೂ ಟ್ರಾನ್ಸ್ಜೆಂಡರ್ಗಳ ವಿಷಯಕ್ಕೆ ಬಂದಾಗ ನಮ್ಮ ಸಮಾಜದಲ್ಲಿ ಇನ್ನೂ ನಿಷೇಧವಿದೆ. ಇಂತಹ ಸಮಾಜವನ್ನು ನನ್ನ ಕನಸಿನ ಭಾರತರು ಹಾಗೂ ಅಶಿಕ್ಷಿತರಾಗಿರುತ್ತಾರೆ. ಅವರು ನಮ್ಮ ನಿಮ್ಮೆಲ್ಲರಂತೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯಬೇಕು. ನಮ್ಮ ನಿಮ್ಮಂತೆ ಉದ್ಯೋಗ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ಅವರ ಬುದ್ಧಿವಂತಿಕೆ ದೈಹಿಕ ಸಾಮರ್ಥ್ಯ ಮತ್ತು ಭೌತಿಕ ಮಟ್ಟದ ಪ್ರದರ್ಶನ ಕಡೆಯೂ ಆಗಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಮತವನ್ನು ಚಲಾಯಿಸುವ ಹಕ್ಕನ್ನು ನೀಡಬೇಕು. ಈ ಸಮುದಾಯದವರಿಗೆ ನಿರ್ಮಿಸಿಕೊಡುವಂತೆ ಆಗಬೇಕು. ಹಾಗೆಯೇ ಉದ್ಯೋಗ ಕ್ಷೇತ್ರಗಳಲ್ಲಿ ಇವರಿಗೆ ಗೌರವ ಸ್ಥಾನಮಾನ ನೀಡುವಂತಾಗಬೇಕು. ಈಗಾಗಲೇ ಈ ಸಮುದಾಯದ ಅಭಿವೃದ್ಧಿಗೆ ಸಾಕಷ್ಟು NGOಗಳು ಇದೆ. ಆದರೆ ಈ NGOಗಳ ಉದ್ದೇಶದವರಿಂದಲೇ NGOಗಳ ಮೂಲಕ ಜಾಗೃತಿ ಮೂಡಿಸಬೇಕು. ಇದರಿಂದಾದರೂ ಈ ಸಮುದಾಯದ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಈ ಸಮುದಾಯದವರು ಸುಲಭವಾಗಿ ಅಮಾನುಷ ಕೃತ್ಯಗಳಿಗೆ ಬಲಿಯಾಗುತ್ತಾರೆ. ಈ ಸಮಯಗಳಲ್ಲಿ ಕೆಲವೊಮ್ಮೆ ಕಾನೂನುಗಳು ಸಹ ಇವರಿಗೆ ಸಹಾಯ ಮಾಡಬೇಕಾಗಿ ಹೆಚ್ಚು ಬೆಂಬಲ ನೀಡುವಂತಾಗಬೇಕು. ನಮ್ಮ ದೇಶದಲ್ಲಿ ಈ ಸಮುದಾಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇಲ್ಲದಿರುವಿಕೆಯೇ ಅವರ ಕಾಲೇಜಿನಲ್ಲಿ ಅಕ್ಕೈ ಪದ್ಮಶಾಲಿ ಅವರ ಕುರಿತು ಕರುಣೆಗೊಂದು ಸವಾಲ್ ಎಂಬ ನಾಟಕವನ್ನು ಆಯೋಜಿಸಿದರು. ಈ ನಾಟಕವನ್ನು ನೋಡುವಾಗ ಕಣ್ಮುಂದೆ ಎಲ್ಲರೂ ಇದೇ ರೀತಿ ತಮ್ಮ ಕಷ್ಟ ನೋವು ದುಗುಡಗಳನ್ನೆಲ್ಲ ದೂರ ಮಾಡಿ ಘನತೆಯ ಜೀವನವನ್ನು ನಡೆಸುವಂತಾಗಬೇಕು. ಸರ್ವರು ಸಮಾನರು, ಪ್ರತಿಯೊಬ್ಬರಿಗೂ ಅವರ ಹಕ್ಕು ಅವರಿಗೆ ಲಭಿಸಲಿ ಎಂಬುದು ಎಲ್ಲರ ಆಶಯ ಆಗಬೇಕು ಅನ್ನೋ ನಿಮ್ಮ ನಮಸ್ತೆ. ಭವಿಷ್ಯದ ಭಾರತದಲ್ಲಿ ನನ್ನ ಕನಸು ಕೃಷಿ ಕುರಿತದ್ದಾಗಿದೆ. ಇಡೀ ಜಗತ್ತಿಗೆ ಜ್ಞಾನದ ಜ್ಯೋತಿ. ನಮ್ಮಲ್ಲಿ ಹಲವಾರು ಜನರು ಏನಂದ್ರೆ ಕೃಷಿ ಎಂಬುದು ಕೇವಲ ಅವಿದ್ಯಾವಂತರಿಗೆ ಮಾತ್ರ ಎಂಬ ಪರಿಭಾವನೆಯನ್ನು ಆದಷ್ಟು ಕೃಷಿಯನ್ನೇ ಅವಲಂಬನೆ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಜನರಿಗೆ ಕೃಷಿ ಅನ್ನೋದೇ ಜೀವನಾಧಾರ ಆಗಿದೆ. ಅವರಿಗೆ ಈಗಿನ ಕಾಲದಲ್ಲಿ ಸರಿಯಾಗಿ ಸಾಲ ಸಿಗ್ತಾ ಇಲ್ಲ, ಮತ್ತೆ ಸಬ್ಸಿಡಿ ಕೂಡ ಸಿಗ್ತಿಲ್ಲ. ನಾವು ಕೃಷಿ ಕ್ಷೇತ್ರಕ್ಕೆ ಬದುಕಲು ಜನರಿಗೆ ಬ್ಯಾಂಕ್ನಲ್ಲಿ ಸಾಲವನ್ನು ಕೊಡಬೇಕು. ಅವರು ಯಾವ್ಯಾವ ಸಂದರ್ಭದಲ್ಲಿ ಯಾವ ಕಷ್ಟವನ್ನು ಅನುಭವಿಸ್ತಾರೋ ಹೇಳಿಕೆ ಆಗುತ್ತೆ. ಹಾಗೆ ಕೃಷಿ ಅನ್ನೋದು ಕೇವಲ ಬರೀ ರೈತರಿಗೆ ಅದು ಮಾಹಿತಿಯನ್ನು ಒದಗಿಸೋ ಒಂದು ವಿಷಯ ಆಗಿರಬೇಕು. ಕೃಷಿ ನಮಗೆ ಬೇಡವೇ ಬೇಡ, ಇದು ಯಾವುದೋ ಒಂದು ಬೇಡವಾದ ವಿಷಯ ಅನ್ನೋ ಮನೋಭಾವನೆ ಇರುವ ಅದರಲ್ಲೇ ತಿಳುವಳಿಕೆ ಮೂಡಿಸೋ ಒಂದು ಪ್ರಯತ್ನವನ್ನು ಅವರು ಜಾರಿ ಮಾಡಬೇಕಾಗಿದೆ. ಹಾಗೆ ಸರ್ಕಾರ ಉತ್ತಮವಾದಂಥ ಹೈಬ್ರಿಡ್ ಬಿತ್ತನೆ ಬೀಜಗಳನ್ನು ಕೂಡ ಉತ್ಪಾದನೆ ಮಾಡಿಕೊಡುವಂತಹ ರೈತರಿಗೆ ಸೌಕರ್ಯವನ್ನು ಮಾಡಿಕೊಡಬೇಕು. ನಮ್ಗೆ ಯಾಕೆ ಕೃಷಿ ಇದೆ, ನಮಗೆ ಆಹಾರ ಅನ್ನೋದು ಹೆಂಗೆ ಸಿಗುತ್ತೆ, ಅಷ್ಟೇ ಅಲ್ಲದೆ ನಮ್ಮ ರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಗೆ ನಿಂತಿರೋದೇ ಕೃಷಿ ಮೇಲೆ. ಆದ್ದರಿಂದ ಅನೇಕವಾಗಿ ಅಭಿವೃದ್ಧಿ ಕಾಣುತ್ತೆ. ರೈತ ಭಾರತಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾನೆ. ಭಾರತ ಈಗ ರೈತರಿಗೆ ಬೆನ್ನೆಲುಬಾಗಿದೆ, ಕೊಡಬೇಕಾಗಿದೆ. ಧನ್ಯವಾದಗಳು. ಕೃಷಿ ದೇಶದ ಬೆನ್ನೆಲುಬು ನಿಜ, ಆದರೆ ಭಾರತದ ಹೆಮ್ಮೆ ಕೃಷಿ ಆಗಿ ಭಾರತ ಏನಾಗಿರ್ಬೋದು ಎಂದು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಕನಸು ಪರಿಸರ ಸಂರಕ್ಷಣೆ ಕುರಿತು. ಪರಿಸರ ವಿಕೋಪ, ಹವಾಮಾನ ವೈಪರೀತ್ಯ, ವಾಯುಮಾಲಿನ್ಯ, ಜಲಮಾಲಿನ್ಯ, ಅರಣ್ಯದ ನಾಶ, ನಮಗಿರುವುದು ಒಂದೇ ಭೂಮಿ. ಇದರ ಪರಿಸರವನ್ನು ಸಂರಕ್ಷಿಸಿ ಸುರಕ್ಷಿತವಾಗಿ ಮುಂದಿನ ಪೀಳಿಗೆಗೆ ನೀಡುವುದು ಪ್ರತಿಯೊಬ್ಬರ ಕರ್ತವ್ಯ ಹಾಗೂ ಜವಾಬ್ದಾರಿಯಾಗಿದೆ. ಪರಿಸರ ಸಂರಕ್ಷಣೆ ಎನ್ನುವುದು ಸಾಮೂಹಿಕ ಜವಾಬ್ದಾರಿಯನ್ನು ಉಳಿಸುವ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆ ನಾವು ಏನು ಮಾಡಬಹುದು ಎಂದು ಕೇಳಿಕೊಂಡಾಗ ಬಲು ದೊಡ್ಡ ತಪಸ್ಸಿನ ನೆನಪಿಗಾಗಿ ಲಕ್ಷಾಂತರ ಮೌಲ್ಯದ ಉಡುಗೊರೆ ನೀಡುವ ಬದಲು ಗಿಡ ನೆಟ್ಟು ಪೋಷಿಸಿದಾಗ ಪರಮಾಡುವ ಮೂಲಕ ಅದನ್ನು ನಮ್ಮದೇ ಉದ್ವಾನಕ್ಕೆ ಅಥವಾ ಕೃಷಿಗೆ ಬಳಸಬಹುದಾಗಿದೆ. ಇದು ಹಸಿ ಕಸದ ವಿಲೇವಾರಿ ಅದನ್ನು ಎಸೆಯುವುದರಿಂದ ಪರಿಸರಕ್ಕೆ ಹಾನಿಯಾಗುತ್ತದೆ. ಒಂದು ವಸ್ತುವನ್ನು ಸಾಧ್ಯವಾದಷ್ಟು ಬಾರಿ ಪುನರ್ಬಳಕೆ ಮಾಡಿದಾಗ ಇವೆಲ್ಲ ಅತ್ಯಮೂಲ ಸಂಪನ್ಮೂಲಗಳಾಗಿದ್ದರಿಂದ ಯೋಚನೆ ಬಳಕೆ ಮಾಡಬೇಕು. ಇವುಗಳ ಮಿತ ಬಳಕೆ ನಮ್ಮ ಪರಿಸರದ ಸುಸ್ಥಿರ ಬದುಕಿಗೆ ಪೂರಕ. ನಾವೆಲ್ಲರೂ ದಿನನಿತ್ಯದ ಬದುಕಿನಲ್ಲಿ ವೈಯಕ್ತಿಕ ಕಾನೂನು ಮತ್ತು ಕಡಿಮೆಗೊಳಿಸುವಿಕೆ ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವುದಲ್ಲಿ ಇವೆ. ಮೊದಲಾದ ಸಂಕಲ್ಪಗಳು ನಮ್ಮದಾಗಲಿ ಸಿಗುವಂತಾಗಲಿ, ಶುಚಿತ್ವ ನಿರ್ವಹಣೆ ಅಗತ್ಯವಾದ ಸೌಲಭ್ಯ ದೊರೆಯಲಿ, ಎಲ್ಲರಿಗೂ ಕೈಗೆಟಕುವ ಬೆಲೆಯಲ್ಲಿ ಪರಿಸರ ಸ್ನೇಹಿ ಇಂಧನ ದೊರೆಯಲಿ, ಜನರು ಜಿಲ್ಲೆಗಳು ರಾಜ್ಯಗಳು ದೇಶಗಳ ನಡುವಿನ ಅಸಮಾನವಾದ ಕ್ರಮಗಳು ಕೈಗೊಳ್ಳುವಂತಾಗಲಿ, ಘನತ್ಯಾಜ್ಯ ಕೊಳಚೆ ನೀರು ನಿರ್ವಹಣೆ ಸದುಪಯೋಗಿಸಬೇಕು. ಸಬರ ಪ್ರಜೆಯು ಇವೆಲ್ಲದಕ್ಕಾಗಿ ಶ್ರಮಿಸಿದಾಗ ನನ್ನ ಕನಸಿನ ಭಾರತದಲ್ಲಿ ಪರಿಸರ ಸಂರಕ್ಷಣೆಗಾಗಿ ಕನಸಾಗಿ ಉಚ್ಚವಾಗಿರಬೇಕು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈಗ ಕನಸು ನನ್ನ ಭವಿಷ್ಯದ ಭಾರತದಲ್ಲಿ ನನ್ನ ಕನಸು ಬುಡಕಟ್ಟು ಜನಾಂಗದವರ ಅಭಿವೃದ್ಧಿಯ ಕುರಿತಾಗಿದೆ. ನಮ್ಮ ದೇಶದಲ್ಲಿ ಹಲವಾಗಿ ಇತರ ಸಮುದಾಯಗಳಿಗಿಂತ ಭಿನ್ನ, ಜೊತೆಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿವೆ, ರಕ್ಷಣೆಗೆ ಅತ್ಯವಶ್ಯಕವಾಗಿದೆ. ಹಾಗಾಗಿ ಬುಡಕಟ್ಟು ಸಮುದಾಯದವರ ಶಿಕ್ಷಣವನ್ನು ಬಲಪಡಿಸುವುದು ಅತ್ಯವಶ್ಯಕ. ಜನರ ಅಭಿವೃದ್ಧಿಗಾಗಿ ಕಾರ್ಯಕ್ರಮಗಳಿವೆ ವಿನಃ ಬುಡಕಟ್ಟು ಅಭಿವೃದ್ಧಿ ನೀತಿ ಎಂದೇನು ಇಲ್ಲ. ಇಲ್ಲಿ ನೀತಿ ಬೇರೆ, ಕಾರ್ಯಕಲ್ಪದ ಉದ್ದೇಶಗಳನ್ನು ಈಡೇರಿಸಲು ಇರುವ ಚಟುವಟಿಕೆಗಳೇ ಕಾರ್ಯಕ್ರಮ. ಇಂತಹ ಅಭಿವೃದ್ಧಿ ಕಾರ್ಯಕ್ರಮಗಳು ಅಭಿವೃದ್ಧಿ ನೀತಿಯಾದಲ್ಲಿ ಮಾತ್ರ ಬುಡಕಟ್ಟು ಸಮುದಾಯದವರು ಆಧುನಿಕ ಪೂರ್ವಸ್ಥಿತಿಯಿಂದ ಆಧುನಿಕ ಸ್ಥಿತಿಗೆ ಬರಲು ಸಾಧ್ಯ. ಇನ್ನು ಮುಖ್ಯ ಪ್ರಶ್ನೆ ಎಂದರೆ, ಹಲವಾರು ಬುಡಕಟ್ಟುಗಳಿಗೆ ಏಕೈಕ ಆಶ್ರಯ ತಾಣವಾಗಿರುವ ಈ ಪ್ರದೇಶವನ್ನು ಬಿಟ್ಟು ಬೇರೆ ಎಲ್ಲಾದರೂ ಭಾಗಗಳನ್ನು ಬೆಳಗಲು ತಾನು ಕತ್ತಲೆಯಲ್ಲೇ ಇರಬೇಕಾದ ದುಸ್ಥಿತಿ ಈ ಜನರದು. ಬುಡಕಟ್ಟುಗಳ ದೃಷ್ಟಿಯಿಂದ ಅಭಿವೃದ್ಧಿಸುವುದೇ ಅಭಿವೃದ್ಧಿಯ ಕಾರ್ಯತಂತ್ರವಾಗಿದೆ. ಆಧುನಿಕ ಅಭಿವೃದ್ಧಿಗಾಗಿ ಯೋಜನೆಗಳನ್ನು ಕೈಗೊಳ್ಳುವ ಮೊದಲು ಬುಡ ಜನರ ವಾಸಸ್ಥಾನವನ್ನು ಒತ್ತುವರಿ ಮಾಡದೆ ಅವರನ್ನು ಸ್ವತಂತ್ರವಾಗಿ ಬದುಕಲು ಬಿಡಬೇಕಾಗಿದೆ. ಮತ್ತು ಕೆಲವು ತರಹದ ಕ್ರಿಮಿನಲ್ ಆಕ್ಟಿವಿಟೀಸ್ಗಳಲ್ಲಿಯೂ ಬುಡಕಟ್ಟು ಸಮುದಾಯದವರನ್ನು ಟಾರ್ಗೆಟ್ ಮಾಡುವುದನ್ನು ನಿಲ್ಲಿಸಬೇಕು. ಇದರ ಜೊತೆಗೆ ಸನ್ನಿವೇಶದಲ್ಲಿ ಬದುಕುತ್ತಿದೆ. ಒಂದು ದೇಶದಲ್ಲಿ ಜಾಗತೀಕರಣವು ಸಣ್ಣ ಪುಟ್ಟ ಸಮುದಾಯಗಳ ಚಾರೆಯನ್ನು ಅಳಿಸಿ ಹಾಕಿ ಸಾಂಸ್ಕೃತಿಕ ಅನನ್ಯತೆ ಅಳಿಸಿ ಹೋಗಬಾರದು ಎಂಬುದು ಎಷ್ಟು ಮುಖ್ಯವೋ, ಅವುಗಳು ರಾಷ್ಟ್ರಪ್ರಭುತ್ವವನ್ನು ಒಪ್ಪಿಕೊಂಡು ಜನರು ರಾಷ್ಟ್ರೀಯ ಪ್ರವಾಹದಲ್ಲಿ ಮುಳುಗಿ ಹೋಗಬೇಕು ಎಂಬುದು ಅಭಿವೃದ್ಧಿಯಲ್ಲ. ಅವುಗಳ ಅನನ್ಯತೆಯ ಒಡಲಲ್ಲೇ ಅವರು ಬದುಕು ಉತ್ತಮವಾಗುವಂತೆ ಮಾಡುವುದೇ ಅಭಿವೃದ್ಧಿ. ಬುಡಕಟ್ಟುಗಳ ಅನನ್ಯತೆಗಳನ್ನು ಜನತಂತ್ರದ ಪ್ರತಿಕ್ರಿಯೆಗೆ ಮತ್ತು ಜನತಂತ್ರ ನಾವು ಎರಡು ಸಂಗತಿಗಳನ್ನು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಮೊದಲನೆಯದು, ಬುಡಕಟ್ಟುಗಳು ಒಂದು ಸಮಾಜದಲ್ಲಿ ಆಗಿದೆ. ಒಟ್ಟಾರೆ ಹೇಳಬೇಕೆಂದರೆ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿಗಾಗಿ ಇರುವ ಅಭಿವೃದ್ಧಿ ಯೋಜನೆಗಳು ಸರಿಯಾದ ರೀತಿಯಲ್ಲಿ ಅವರಿಗೆ ದೊರೆಯುವಂತೆ ಮಾಡಬೇಕಾಗಿದೆ. ಇದು ನನ್ನ ಕನಸಿನ ಭಾರತವಾಗಿದೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಹೊಂದಿದ್ದು ಶಿಕ್ಷಣ ಎಲ್ರಿಗೂ ಎಟುಕುವಂತಹ ವ್ಯವಸ್ಥೆಯಾಗಬೇಕು ಎಂಬ ನಿಮ್ಮ ಕನಸು ಭವಿಷ್ಯ ಭಾರತದ ಉಜ್ವಲ ತಾರೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹವ್ಯಾಸ ಕಾದಂಬರಿ ಓದುವುದು. ಮವನ್ನು ಬೀರುವ ಕೆಲವೇ ಕೆಲವು ಕ್ಷೇತ್ರಗಳಲ್ಲಿ ಸಿನಿಮಾ ರಂಗವೂ ಒಂದು. ಇದು ಜನರ ಮೇಲೆ ಬೀರುವಷ್ಟು ಪರಿಣಾಮ ಹೇಗಿರಬೇಕು ಅನ್ನೋದರ ಕಲ್ಪನೆಯನ್ನು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸುತ್ತಿದ್ದೇನೆ. ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಅವರವರೆಗೂ ಮೂಕ ಚಿತ್ರಗಳಿಂದ ಮೊನ್ನೆ ಬಿಡುಗಡೆಯಾದವರೆಗೂ ಸಿನಿಮಾ ಕ್ಷೇತ್ರ ಹಲವಾರು ರೀತಿಯಲ್ಲಿ ಬದಲಾವಣೆ ಕಂಡಿದೆ. ಹಿಂದೆಲ್ಲ ಸಿನಿಮಾ ಅಂದ್ರೆ ಪೌರಾಣಿಕ ಕಥೆಗಳು, ಸಾಮಾಜಿಕ ನೀತಿಗಳು ಇರುತ್ತಿತ್ತು. ತಮ್ಮ ತಮ್ಮ ಊರಿಗೆ ವ್ಯವಸಾಯ ಮಾಡ್ಕೊಂಡಿರೋಕೆ ವಾಪಸ್ ಬಂದ್ಬಿಟ್ಟಿದ್ರು. ಇಂತಹ ಬದಲಾವಣೆ ತರೋಕೆ ಸಿನಿಮಾದಿಂದ ಕಾಣಲು ಇಚ್ಛಿಸುತ್ತಾರೆ. ನನ್ನ ಕನಸಿನ ಭಾರತದಲ್ಲಿ ಎಲ್ಲ ಭಾಷೆಯ ಚಲನಚಿತ್ರಗಳು ತಮ್ಮತನವನ್ನು ಚಲನಚಿತ್ರಗಳು ಜನರನ್ನು ರಂಜಿಸಬೇಕು ಎಂಬ ಉದ್ದೇಶದಿಂದ ಅಸಹಜ ಹಾಗೂ ಅತಿರೇಕದ ಅಂಶಗಳ ನೈಜತೆಯೇ ಇಲ್ಲದಂತಾಗಿದೆ. ಚಲನಚಿತ್ರ ಜಗತ್ತು ಕೇವಲ ಒಂದು ಉದ್ದಿಮೆಯಾಗದೆ ಅದೊಂದು ಕಲಾ ಪ್ರಪಂಚಜ್ಞರು ಹಾಗೂ ಕಲಾವಿದರು ನಮ್ಮಲ್ಲಿದ್ದಾರೆ. ಆದರೆ ಅವರೆಲ್ಲ ಕೇವಲ ಬೆರೆಳೆಣಿಕೆಯಷ್ಟು ಮಾತ್ರ. ಚಲನಚಿತ್ರಗಳನ್ನೇ ಉಸಿರಾಗಿಸಿಕೊಂಡಿರುವ ನಮ್ಮ ದೇಶದ ಜನತೆಯ ಬದುಕನ್ನು ಹಸನುಗೊಳಿಸುವ ಹಾಗೂ ಹೊಸ ದಿಕ್ಕಿಗೆ ಕೊಂಡೊಯ್ಯುವ ಕನ್ನಡತನವನ್ನು ತೆರೆಯ ಮೇಲೆ ತರಬೇಕು. ಅದು ಸಂಗೀತವಿರಬಹುದು, ನೃತ್ಯಗಳಿರಬಹುದು, ವಿವಿಧ ಸನ್ನಿವೇಶಗಳೇ ಇರಬರುತ್ತಿದೆ. ತಂತ್ರಜ್ಞಾನ ಸಾಕಷ್ಟು ದೊಡ್ಡ ಮಟ್ಟಿಗೆ ಮುಂದುವರೆದಿದೆ. ಆದರೆ ಕಥಾವಸ್ತುಗಳು ಮೇಲ್ಪದರದಲ್ಲಿ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು. ಕಾನೂರು ಹೆಗ್ಗಡತಿ, ನಾಯಿ ನೆರಳು ಈ ತರಹದ ಕಲಾತ್ಮಕ ಸಿನಿಮಾಗಳನ್ನು ನೈಜತೆಯನ್ನು ಪ್ರತಿಬಿಂಬಿಸುವಂತಿರಬೇಕು ಹಾಗೂ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿಯುವ ಹೆಚ್ಚಾಗಿ ಅವಕಾಶ ಸಿಗಲಿ ಹಾಗೂ ಸಾಹಿತ್ಯ ಪ್ರಧಾನ ಗೀತೆಗಳು ಹೆಚ್ಚಾಗಿ ನಿಮ್ಮ ಕನಸು ನನಸಾಗಲಿ ಅನುಶ್ರೀ. ಅದರಲ್ಲಿ ನನ್ನ ಕನಸು ಮಾದಕ ವಸ್ತುಗಳನ್ನು ನಿಷೇಧಿಸುವುದನ್ನು ಕುರಿತು. ಮುಂದಿನ 20 ವರ್ಷದಲ್ಲಿ ಬೆಳವಣಿಗೆ ಆಗುತ್ತಿರುವ ದೇಶ ಬೆಳವಣಿಗೆ ಆದ ದೇಶ ಆಗಿರಬೇಕು. ಎಷ್ಟೋ ದೇಶಗಳಲ್ಲಿ ಕೆಲವೊಂದು ಮಾದಕ ವಸ್ತುಗಳನ್ನು ತಡೆಗಣಿಸಲಾಗಿದೆ. ಗಾಂಜಾ, ಅಫೀಮ್, ಕೋಕೋನ್, ಚಾರಾಸ್, ಹೆರಾಯಿನ್ ಅಥವಾಗಳನ್ನು ಭಾರತಕ್ಕೆ ಬರುವ ಮುನ್ನ ನಿಯಮಿತವಾಗಿ ತಪಾಸಣೆ ಮಾಡಬೇಕು. ಮಾದಕ ವಸ್ತುಗಳು ಮಾನವನ ಮೆದುಳಿನ ಮತ್ತು ದೇಹದ ಸಹಜ ಕಾರ್ಯ ವಿಧಾನವನ್ನು ವ್ಯತ್ಯಾಸಗೊಳಿಸುತ್ತವೆ.